ಎಸ್ಡಿಎಂ ಜೈವಿಕ ವೈದ್ಯಕೀಯ ವಿಜ್ಞಾನಗಳ ಸಂಶೋಧನಾ ಘಟಕ ಧಾರವಾಡದಲ್ಲಿ ಇವರಿದ್ದಾರೆ. ಪ್ರೊಫೆಸರ್ ರೇಣುಕಾರಾಧ್ಯ ಕೆ ಮಠ ಅವರು ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರದವರಾಗಿದ್ದು 2002 ತಮ್ಮ ಬಿಎಸ್ಸಿ ಪದವಿಯನ್ನು ಎಸ್ಬಿ ಕಲಾ ಮತ್ತು ಕೆಸಿಪಿ ವಿಜ್ಞಾನ ಕಾಲೇಜು ಬಿಜಾಪುರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದರು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಜ್ಞಾನಭಾರತಿ ಕ್ಯಾಂಪಸ್ ಬೆಂಗಳೂರು ವಿಶ್ವವಿದ್ಯಾಲಯದಿಂದ 2004 ಪಡೆದರು. 2010 ದಕ್ಷಿಣ ಕೊರಿಯಾದ ಜಿಯೋಂಗ್ ಸಾಂಗ್ ರಾಷ್ಟ್ರೀಯ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ಈ ಹಿಂದೆ 3 ಕಾಲ ದಕ್ಷಿಣ ಕೊರಿಯಾದ ಚುಂಗ್ ಆಂಗ್ ವಿಶ್ವವಿದ್ಯಾಲಯದಲ್ಲಿ ಮತ್ತು 4 ಕಾಲ ಬೆಂಗಳೂರಿನ ದಿಶಿ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಹಾಗೂ 3 ಕಾಲ ಬೆಂಗಳೂರಿನ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 2020 ಎಸ್ಡಿಎಂ ಜೈವಿಕ ವೈದ್ಯಕೀಯ ವಿಜ್ಞಾನಗಳ ಸಂಶೋಧನಾ ಘಟಕಕ್ಕೆ ಸೇರಿದ ಇವರು ಕಳೆದ 3 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಹಾಗಾದರೆ ಈಗ ಡಿಎನ್ಎ ದಿನದ ಪ್ರಾಮುಖ್ಯತೆ ಬಗ್ಗೆ ಅವರು ಏನು ಹೇಳ್ತಾರೆ ಅಂಥೇಳಿ ಕೇಳೋಣ. ಡಾಕ್ಟರ್ ರೇಣುಕಾರಾಧ್ಯ ಅವರು. ಧನ್ಯವಾದಗಳು ಸರ್. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಭೂಮಿ ಮೇಲೆ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ. ಅದು ಸಸ್ಯನೇ ಆಗಿರ್ಬೋದು, ಪ್ರಾಣಿನೇ ಆಗಿರ್ಬೋದು, ಅಥವಾ ಮಾನವನೇ ಆಗಿರ್ಬೋದು. ಮಾನವ ಶರೀರದಲ್ಲಿ ಅಂದಾಜು 1,00,000,000,000,000 ಜೀವಕೋಶಗಳಿವೆ. ಈ ಜೀವಕೋಶಗಳ ಮಧ್ಯದಲ್ಲಿ ಒಂದು ಬೀಜ ಕೇಂದ್ರ ಅಂತ ಇರುತ್ತೆ. ಇದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯಸಲ್ಲಿ ಸುರುಳಿ ಸುತ್ತಿಕೊಂಡು 23 ಜೋಡಿ ತಂತುಗಳಿದ್ದು ಇವಕ್ಕೆ ನಾವು ವರ್ಣತಂತು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಈ ಕ್ರೋಮೋಸೋಮ್ಸು ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್ಗಳಿಂದ ಮಾಡಲ್ಪಟ್ಟಿರ್ತವೆ. ಸೊ ಇವುಗಳನ್ನು ನಾವು ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ, ಡಿಎನ್ಎ. ಈ ಡಿಎನ್ಎನ ನಾವು ಕೋಡ್ ಆಫ್ ಲೈಫ್ ಅಂತ ಕೂಡ ಹೇಳ್ಬೋದು, ಅಂದರೆ ನೀಲಿ ನಕ್ಷೆ ಅಂತ ಕೂಡ ನಾವು ಹೇಳ್ಬೋದು. ಈ ಡಿಎನ್ಎ ಕ್ರೋಮೋಸೋಮ್ಸಲ್ಲಿರುವ ಡಿಎನ್ಎ ನಾವು ಎಳೆ ಎಳೆ ತೆಗೆದು ಜೋಡಿಸ್ತಾ ಹೋದಾಗ ಇದು 100,000,000,000,000 ಉದ್ದ ನಮ್ಮ ಡಿಎನ್ಎ ಇರುತ್ತದೆ. ಈ ಡಿಎನ್ಎಯ ಏಕೈಕ ಉದ್ದೇಶ ಎಂದರೆ ಮತ್ತಷ್ಟು ಡಿಎನ್ಎಗಳನ್ನು ಸೃಷ್ಟಿ ಮಾಡುವುದು. ಆಮೇಲೆ ಜೀವಕೋಶಗಳಲ್ಲಿ ಇರುವ 4 ಪ್ರಮುಖ ವಸ್ತುಗಳೆಂದರೆ ಅವು ಪ್ರೋಟೀನ್ಸ್, ಲಿಪಿಡ್ಸ್, ಪಾಲಿಸೆಕರೈಡ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್. ಇವುಗಳಲ್ಲಿ ಇಂಥ ವ್ಯಕ್ತಿ, ಇಂಥ ದಿನ, ಇಂಥ ಸ್ಥಳದಲ್ಲಿ ಎಂದು ನಿರ್ದಿಷ್ಟವಾಗಿ ಹೇಳುವಬಹುದಾದ ವಸ್ತು ಅಂದರೆ ಅದು ನ್ಯೂಕ್ಲಿಕ್ ಆಸಿಡ್ ಮಾತ್ರ. ಡಿಎನ್ಎಗಳಲ್ಲಿ ನಾವು ವಂಶವಾಹಿಗಳು ಅಂತ ಇರುತ್ತವೆ, ಅವಕ್ಕೆ ನಾವು ಇಂಗ್ಲೀಷಲ್ಲಿ ಜೀನ್ಸ್ ಅಂತ ಹೇಳ್ತೀವಿ. ಇವು ಪ್ರತಿ ಜೀವಕೋಶಗಳಲ್ಲೂ ನಾವು ಕಾಣಬಹುದು. ಈ ಜೀನ್ಸು ಇನ್ಹೆರಿಟಬಲ್ ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು ನಾವು ಇವಕ್ಕೆ. ಇವು ಅನುವಂಶಿಕ ಜೈವಿಕ ಅಣು ಅಂತ ನಾವು ಹೇಳ್ತೀವಿ ಇದಕ್ಕೆ. ಸೊ ಇಡೀ ಜಗತ್ತಿನಲ್ಲಿ ಒಂದು ಜೀವಿಯ ಡಿಎನ್ಎ ಇದ್ದ ಹಾಗೆ ಬೇರೆ ಜೀವಿಯ ಡಿಎನ್ಎ ಇರಲು ಸಾಧ್ಯವಿಲ್ಲ. ಏಕೆಂದರೆ ಈ ಡಿಎನ್ಎ ಸೀಕ್ವೆನ್ಸ್ ಅಂತ ನಾವು ಹೇಳ್ತೀವಿ, ಈ ಡಿಎನ್ಎ ಸೀಕ್ವೆನ್ಸು ATGC ಎಂಬ 4 ಕೆಮಿಕಲ್ ಅಕ್ಷರಗಳಿಂದ ಇದು ಮಾಡಲ್ಪಟ್ಟಿರ್ತದೆ. ಸೊ ಈ ಥರದ್ದು ಅಕ್ಷರಗಳು ಮನುಷ್ಯನಲ್ಲಿ 320,00,000 ಕೆಮಿಕಲ್ ಅಕ್ಷರಗಳು ಇರುತ್ತೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಜೀವಕೋಶಗಳಲ್ಲಿ ಡಿಎನ್ಎ ಇದೆ ಅಂತ ಮೊದಲು ಕಂಡುಹಿಡಿದವರು 2 ವಿಜ್ಞಾನಿಗಳು, ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಎಂಬುವರು. ಡಿಎನ್ಎಯಲ್ಲಿ 3 ಪ್ರಕಾರಗಳು ಇದೆ, A, B ಮತ್ತು Z DNA. BDNA ನಾವು ಸರ್ವೇಸಾಮಾನ್ಯವಾಗಿ ಜೀವಕೋಶಗಳಲ್ಲಿ ಕಾಣಬಹುದು. A ಮತ್ತು Z DNA ಅಪರೂಪ. ನಾವು ವಂಶವಾಹಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ವಂಶವಾಹಿಗಳು ಪ್ರೋಟೀನ್ಸನ್ನು ತಯಾರಿ ಮಾಡುತ್ತೆ, ಉದಾಹರಣೆಗೆ ಇನ್ಸುಲಿನ್. ಇದು ನಮಗೆ ಗೊತ್ತಿರೋ ಹಾಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಬಹುದೊಡ್ಡ ಪಾತ್ರ ವಹಿಸುತ್ತಾ ಇದೆ ಇದು. ಜೀನ್ಸ್ಗಳು ಜೀನ್ಸ್ಗಳು ಅಥವಾ ವಂಶವಾಹಿಗಳು ತಳಿಶಾಸ್ತ್ರದ ಮೂಲ ಘಟಕಗಳಾಗಿವೆ. ಮಾನವರಲ್ಲಿ ಇವು 20,000 to 25,000 ಜೀನ್ಸ್ಗಳಿರುತ್ತವೆ. ಆದರೆ 3% ಜೀನ್ಗಳ ಕ್ರಿಯೆ ಮಾತ್ರ ನಮಗೆ ಇಲ್ಲಿವರೆಗೂ ಗೊತ್ತಾಗಿರೋದು. ಉಳಿದ 97% ಜೀನ್ಗಳ ಕ್ರಿಯೆ ನಮಗೆ ಇನ್ನೂ ನಿಖರವಾಗಿ ಕಂಡುಕೊಂಡಿಲ್ಲ ನಾವು. ಇದಕ್ಕೆ ನಾವು ಜಂಕ್ ಡಿಎನ್ಎ ಅಂತ ಹೇಳ್ತೀವಿ, ಅಂದರೆ ಉಪಯೋಗಕ್ಕೆ ಬರಲಾರದಂಥ ಡಿಎನ್ಎ. ಆದರೆ ಭಾಳಷ್ಟು ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಅದು ಕೆಲವೊಬ್ಬರು ಇದಕ್ಕೆ ಇದರ ಪಾತ್ರ ಏನು ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಆಂತರಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡೋದರಲ್ಲಿ ಇದು ಬಹುದೊಡ್ಡ ಪಾತ್ರ ವಹಿಸುತ್ತದೆ ಅಂತ ಒಂದು ಕಂಡುಹಿಡಿದಿದ್ದಾರೆ. ಆಮೇಲೆ ವಂಶವಾಹಿಗಳ ಬಗ್ಗೆ ಮಾತಾಡಿದ್ವಿ, ಈಗ ವರ್ಣತಂತುಗಳ ಬಗ್ಗೆ ಮಾತಾಡೋಣ. ನಾವು ವರ್ಣತಂತುಗಳಲ್ಲಿ 2 ಪ್ರಕಾರಗಳು, ಲೈಂಗಿಕ ವರ್ಣತಂತು ಅಂದರೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಸೆಕ್ಸ್ ಕ್ರೋಮೋಸೋಮ್ಸಲ್ಲಿ ಹುಡುಗನಲ್ಲೇ ಆಗಿದ್ದರೆ ಇದು XY ಕ್ರೋಮೋಸೋಮ್ಸ್ ಅಂತ ಇರುತ್ತೆ, ಹುಡುಗಿಯಲ್ಲಾಗಿದ್ದರೆ ಇದು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಸೊ ಉಳಿದ ವರ್ಣತಂತುಗಳಿಗೆ ನಾವು ಆಟೋಸೋಮ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಡಿ ಎನ್ ಎ ಇದೆಯಲ್ಲ, ಡಿ ಎನ್ ಎ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಪಾತ್ರ ವಹಿಸುತ್ತದೆ? ರೋಗ ನಿರ್ಣಯ, ಹೊಸ ಲಸಿಕೆ ಅಭಿವೃದ್ಧಿ, ಕ್ಯಾನ್ಸರ್ ಮುಂತಾದ ರೋಗ ಚಿಕಿತ್ಸೆಯಲ್ಲಿ ಈ ಡಿ ಎನ್ ಎ ಬಳಸಲಾಗುತ್ತದೆ. ಹಾಗೂ ಈ ಜೀನ್ಗಳು ನೋಡುವ ಮೂಲಕ ಕೆಲವು ಕಾಯಿಲೆಗಳಿಗೆ ನಾವು ಪೂರ್ವಭಾವಿಗಳನ್ನು ಈಗ ನಿರ್ಧರಿಸಲು ಸಾಧ್ಯವಿದೆ. ಅದರ ಜೊತೆಗೇ ನಾವು ಫಾರೆನ್ಸಿಕ್ ಔಷಧ ಮತ್ತು ಸಾಂಕ್ರಾಮಿಕ ರೋಗ ಪತ್ತೆ ಹಚ್ಚುವುದರಲ್ಲಿ ಕೂಡ ಡಿ ಎನ್ ಎ ಬಹುದೊಡ್ಡ ಪಾತ್ರವಹಿಸುತ್ತದೆ. ವೈದ್ಯಕೀಯ ಕ್ಷೇತ್ರ ಅಲ್ಲದೇ ಕೃಷಿ ಕ್ಷೇತ್ರದಲ್ಲಿ ಡಿ ಎನ್ ಎ ಪಾತ್ರ ಏನಪ್ಪ ಅಂದರೆ, ಹೊಸ ತಳಿ ಹುಟ್ಟು ಹಾಕೋದ್ರಲ್ಲಿ, ಅದು ಪ್ರಾಣಿಗಳ ತಳಿನೇ ಆಗಿರ್ಬೋದು, ಎಮ್ಮೆ ಅಥವಾ ಆಕಳು ತಳಿಗಳಾಗಿರ್ಬೋದು, ಅಥವಾ ಸಸ್ಯಗಳ ತಳಿಗಳೇ ಆಗಿರ್ಬೋದು, ಲೈಕ್ ಇದು ಹೂವು ಹಣ್ಣು ತರಕಾರಿ ಈ ಥರ ತಳಿ ಹುಟ್ಟು ಹಾಕೋದ್ರಲ್ಲಿ ಡಿ ಎನ್ ಎ ದೊಡ್ಡ ಪಾತ್ರ ವಹಿಸುತ್ತದೆ. ಈ ತಳಿಗಳು ರೋಗ ನಿರೋಧಕ ತಳಿಗಳಾಗಿರ್ಬೋದು ಅಥವಾ ಇಳುವರಿ ಹೆಚ್ಚು ಕೊಡುವ ತಳಿಗಳೇ ಆಗಿರ್ಬೋದು. ಅದೇ ಅದರಾಗೇ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಬರುತ್ತೆ. ಈ ನಾವು ಉದಾಹರಣೆಗೆ ಬಿ ಟಿ ಬ್ರಿಂಜಾಲ್, ಬಿ ಟಿ ಕಾಟನ್ ಅಂತ ಕೇಳಿರ್ಬೋದು. ಸೊ ಈ ಥರ ತಳಿ ಹುಟ್ಟು ಹಾಕೋದ್ರಲ್ಲಿ ಡಿ ಎನ್ ಎ ಬಹುದೊಡ್ಡ ಪಾತ್ರ ವಹಿಸುತ್ತದೆ. ಅದ್ರ ಜೊತೆಗೇ ನಾವು ಡಿ ಎನ್ ಎ ಮಾನವನ ಕೂದಲಲ್ಲಿರುವಂಥ ಡಿ ಎನ್ ಎ ತೊಗೊಂಡು ನಾವು ವೈದ್ಯಕೀಯ ಮತ್ತು ಕುಟುಂಬ ರಹಸ್ಯಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಉದಾಹರಣೆಗೆ ಜರ್ಮನಿಯ ಬೀಥೋವೆನ್ ಅಂತ ಒಬ್ಬ ಹೆಸರಾಂತ ಸಂಗೀತಗಾರರು ಇವರು. ಇವರು 1827 ತುಂಬ ಹೊಟ್ಟೆ ನೋವಿಂದ ಸಾಯ್ತಾ ಇರ್ತಾರೆ. ಸೊ ಆವಾಗ ಅವರು ಬಂಧು ಬಾಂಧವರು ಮತ್ತು ಅವ್ರ ಗೆಳೆಯರು ಬಂದು ಅವರ ನೆನಪಿಗೋಸ್ಕರ ಕೆಲವೊಂದು ಡಿ ಎ ಕೂದಲನ್ನು ತೊಗೊಂಡು ಅವ್ರ ಪೋಸ್ಟ್ ಕಾರ್ಡಲ್ಲಿ ಅಂಟಿಸಿಡ್ತಾರೆ. ಸೊ ಇವರು ಸತ್ತ ಆದಮೇಲೆ ಭಾಳಷ್ಟು ವಿಜ್ಞಾನಿಗಳು ಅವರು ಹೇಗೆ ಸತ್ತಿರ್ಬೋದು, ಏನು ಕಾರಣ ಇರ್ಬೋದು ಅಂತ ಒಂದು ಕುತೂಹಲದಿಂದ ಅವರು ಕೂದಲಲ್ಲಿ ಇರುವಂಥ ಡಿ ಎನ್ ಎ ತೊಗೊಂಡು ಸಂಶೋಧನೆ ಮಾಡಿದ್ದಾರೆ. ಸೊ ಸಂಶೋಧನೆ ಮಾಡಿದ್ಮೇಲೆ ಕೆಲವೊಂದು ವಿಷಯಗಳು ಇತ್ತೀಚಿನ ದಿನದಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಏನಪ್ಪ ಅಂದರೆ ಇವರು ಡಿ ಎನ್ ಎಯಲ್ಲಿ ಸಾಕಷ್ಟು ರೂಪಾಂತರಗಳನ್ನು ಅವರು ಕಂಡಿದ್ದಾರೆ. ಉದಾಹರಣೆಗೆ ರೂಪಾಂತರ ನಾವು ಕೋವಿಡ್ ಟೈಮಲ್ಲೆಲ್ಲ ಕೇಳಿರ್ಬೋದು, ಅಲ್ಫಾ ಬೀಟಾ ಡೆಲ್ಟಾ ಗಾಮಾ ಅಂತ ಅಂದ್ಬಿಟ್ಟು ಈ ರೂಪಾಂತರ, ಅದೇ ಥರ ರೂಪಾಂತರಗಳು ಇವರು ಡಿ ಎನ್ ಎಯಲ್ಲಿ ಕಂಡಿದ್ದಾರೆ. ಅದ್ರ ಜೊತೆಗೇ ಇವರು ಹೆಪಟೈಟಿಸ್ ಬಿ ವೈರಸ್ ಏನಿದೆಯಲ್ಲ, ಇದು ಕಾಮಣೆ ರೋಗ ಏನು ಕಾರಣ ಆಗುತ್ತಲ್ಲ, ಈ ವೈರಸ್ಸು ಡಿ ಎನ್ ಎ ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿದೆ. ಸೊ ಇವೆರಡು ಸಂಗತಿಗಳನ್ನು ನಾವು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂದರೆ ಅವರು ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಅವರು ತುತ್ತಾಗಿ ಸತ್ತಿರ್ಬೋದು ಅಂತ ಒಂದು ಮಾಹಿತಿ ಗೊತ್ತಾಗುತ್ತೆ. ಅದೇ ಥರ ಅವರು ಕುಟುಂಬ ರಹಸ್ಯಗಳನ್ನು ಕಂಡುಹಿಡಕ್ಕೆ ಏನು ಮಾಡಿದ್ರು ಅಂದರೆ, ಅವರು ಫ್ಯಾಮಿಲಿ ಹೆಸರಿರುವಂಥ ಕೆಲವೊಬ್ಬರು ವ್ಯಕ್ತಿಗಳನ್ನು ತೊಗೊಂಡು ಅವರು ಡಿ ಎನ್ ಎ ತೊಗೊಂಡು ಕೂದಲಲ್ಲಿರುವಂಥ ಡಿ ಎನ್ ಎ ತೊಗೊಂಡು ಸೀಕ್ವೆನ್ಸ್ ಮಾಡಿ ಆಮೇಲೆ ಮ್ಯಾಚ್ ಮಾಡೋಕ್ಕೆ ನೋಡಿದರು. ನೋಡಿದ ಮೇಲೆ ಅವರು ಕುಟುಂಬದವರ ಹತ್ತಿರ ಸಂಬಂಧಿಕರು ಯಾರಾದರೂ ಇದ್ದಾರಾ ಅಂತ ಕಂಡುಕೊಳ್ಳೋಕ್ಕೆ ನೋಡಿದ್ದಾರೆ, ಬಟ್ ಸಿಕ್ಕಿಲ್ಲ ಅವರಿಗೆ ಯಾರು. ಬಟ್ ಈ ಥರ ವಿಷಯಗಳನ್ನು ನಾವು ಕಂಡುಕೊಳ್ಬೋದು. ಅದೇ ರೀತಿ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸ್ ಅಂತ ಬರುತ್ತೆ ಮನುಷ್ಯನಲ್ಲಿ. ಈ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸು ಸಾಮಾನ್ಯವಾದ ಡಿ ಎನ್ ಎ ಏನಿರುತ್ತಲ್ಲ, ಈ ಡಿ ಎನ್ ಎ ರೂಪಾಂತರವಾದಾಗ ಅಂದರೆ ಚೇಂಜ್ ಆದಾಗ ಬೈ ಮ್ಯೂಟೇಷನ್ಸ್ ಅಂತ ಆಗ್ತೀವಿ. ಈ ಮ್ಯೂಟೇಷನ್ಸು ಒಂದು ಜೀನಲ್ಲಿರ್ಬೋದು ಅಥವಾ ಒಂದು ನ್ಯೂಕ್ಲಿಕ್ ಆ್ಯಸಿಡಲ್ಲಿರ್ಬೋದು ಅಥವಾ 3-4 ಜೀನ್ಸ್ಗಳಲ್ಲಿ ಆಗಿದ್ದರೆ ಇದು ಈ ಥರ ಜೆನೆಟಿಕಲ್ ಡಿಸಾರ್ಡರ್ಸು ನಮಗೆ ಬರುತ್ತೆ. ಕೆಲವೊಂದು ಸಲ ನಾವು ಕ್ರೋಮೋಸೋಮ್ಸ್ ಅಂತ ಏನು ಹೇಳಿದ್ವಿ, ಕ್ರೋಮೋಸೋಮ್ಸಲ್ಲಿ ಅದಕ್ಕೆ ಹಾನಿಯಾದಾಗ ಕೂಡ ಈ ಥರ ನಮಗೆ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಸೊ ಈ ಥರ ಈ ಜೆನೆಟಿಕಲ್ ಡಿಸಾರ್ಡರ್ಸ್ ನಮಗೆ ತಂದೆ ತಾಯಿಗಳಿಂದ ಕೂಡ ಬಂದಿರಬಹುದು, ಅಥವಾ ನಾವು ಹುಟ್ಟಿದ ಮೇಲೆ ನಾವು ಜೀವನ ಮಾಡ್ತಾ ಇರಬೇಕಾದ್ರೆ ಕಲುಷಿತವಾದ ಆಹಾರ, ಕಲುಷಿತವಾದ ಗಾಳಿ ಅಥವಾ ನೀರು ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಈ ಥರ ಜೆನೆಟಿಕಲ್ ಡಿಸಾರ್ಡರ್ಸ್ ಬರಬಹುದು. ಸೊ ಈ ಥರ ಸಂಗತಿಗಳು ನಮ್ಗೆ ಯಾವಾಗ ಗೊತ್ತಾಗಿದ್ದಂದರೆ 1990 ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಮಾಡಿದರು. 2003 ಇದು ಮುಗೀತು. ಇದು ಮುಗಿದಾದಮೇಲೆ ಇಲ್ಲಿ ಏನು ಮಾಡಿದ್ರಂದರೆ, ಬೇರೆ ಬೇರೆ ದೇಶಗಳ ಜನರನ್ನು ಡಿ ಎನ್ ಎ ತೊಗೊಂಡು ಅದನ್ನು ಸೀಕ್ವೆನ್ಸ್ ಮಾಡಿ ನೋಡಿದಾಗ ನಮ್ಗೆ ಅಲ್ಲಿ ಏನು ಗೊತ್ತಾಗಿತ್ತು ಅಂದರೆ, ಆ ದೇಶದಲ್ಲಿ ಯಾವ ಥರ ಜೆನೆಟಿಕಲ್ ಡಿಸಾರ್ಡರ್ಸ್ ಇದ್ದಾವೆ, ಅದಕ್ಕೆ ಕಾರಣಗಳು ಏನು ಅಂತಂದ್ಬಿಟ್ಟು ನಮಗೆ ಕಂಡುಕೊಳ್ಳೋಕ್ಕೆ ಇದು ಸಾಧ್ಯವಾಗಿದ್ದು. ಸೊ ಈ ಥರ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸ್ ಉದಾಹರಣೆಗೆ ಸಿಕಲ್ ಸೆಲ್ ಅನಿಮಿಯಾ, ಥಲಸಿಮಿಯಾ, ಸೀಟೋಸ್ಟೆರಲಿಮಿಯಾ, ಅದು ಬಿಟ್ಟರೆ ಬೇರೆ ಬೇರೆ ಥರ ಕ್ಯಾನ್ಸರ್ಗಳು ಕೂಡ ಈ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸ್ಗಳಿಂದ ಬರುತ್ತೆ. ಸೊ ಈ ಥರ ವಿಷಯಗಳನ್ನೆಲ್ಲ ನಾವು ಡಿ ಎನ್ ಎ ದಿನ ಆಚರಣೆ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಈ ಥರ ಸಾಕಷ್ಟು ವಿಷಯಗಳಿವೆ, ನಾವು ಮುಂದಿನ ಸಂಚಿಕೆಯಲ್ಲಿ ಬೇಕಾದರೆ ಮಾತಾಡ್ಬೋದು. ನಮಸ್ಕಾರ. ಇಲ್ಲಿವರೆಗೆ ಡಾಕ್ಟರ್ ರೇಣುಕಾರಾಧ್ಯ ಅವರು ಡಿ ಎನ್ ಎ ದಿನದ ಪ್ರಾಮುಖ್ಯತೆ ವಿಷಯವಾಗಿ ಸಾಕಷ್ಟು ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆತ್ಮೀಯ ನಮ್ಮ ಎಸ್ ಡಿ ಎಂ ಆರೋಗ್ಯ ಸಂವಾದ ಕೇಳುಗರೆ, ತಮಗೆಲ್ಲ ಗೊತ್ತಿದೆ, ತಾವು ಪ್ರಶ್ನೆಗಳನ್ನು ಕೇಳಬಹುದು. ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಡಾಕ್ಟರ್ ರೇಣುಕಾರಾಧ್ಯ ಅವರು ನಮ್ಮೊಂದಿಗೆ ಇದ್ದಾರೆ. ತಮ್ಮ ಪ್ರಶ್ನೆಗಳು ದಯವಿಟ್ಟು ಸಂಕ್ಷಿಪ್ತವಾಗಿರಲಿ. ಹಾಗೆ ನಮ್ಮ ದೂರವಾಣಿ ಸಂಖ್ಯೆಗಳು ಕೂಡ ತಮಗೆ ಗೊತ್ತಿದೆ, 2 4 4 3 4 1 4 1 5 1 6. ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣಲ್ಲ ಡಾಕ್ಟರ್. ನೋಡೋಣ ಸರ್. ನಮಸ್ಕಾರ. ಹಲೋ ರೀ. ಹಾಂ ನಮಸ್ಕಾರ, ಹೇಳಿರಿ, ಯಾರು ಮಾತಾಡೋದು? ನಾವು ರಾಯಬಾರದಿಂದ ಭೀಮರಾವ್ ಕೊಕಾಟೆ ಮಾತಾಡೋದ್ರಿ. ಹಾಂ ಹೇಳ್ರಿ, ಕೊಕಾಟೆ ಅವರು ಡಾಕ್ಟರ್ ಇದ್ದಾರೆ, ಕೇಳ್ರಿ. ಇವತ್ತು ಯಾರು ನಮ್ಗೆ ಅಷ್ಟೊಂದು ತಿಳಿಯಿಲ್ಲ, ಇನ್ನೊಂದು ಹೇಳ್ರಿ ಅದನ್ನ ಯಾರ ಬಗ್ಗೆ ಹೇಳಿದ್ರು ನೋಡ್ರಿ. ಕುಕಟ್ಟೆ ಅವರೇ, ಈ ಮನುಷ್ಯನಲ್ಲಿ ಜೀವಕೋಶಗಳಿರುತ್ತೆ. ಮನುಷ್ಯ ಪ್ರತಿಯೊಂದು ಮನುಷ್ಯ ಜೀವಿಗಳು ಯಾವುದೇ ಆಗಲಿ ಜೀವಕೋಶಗಳಿಂದ ಮಾಡಿರ್ತಾರೆ. ಅದರೊಳಗಡೆ ಡಿ ಎನ್ ಎ ಅಂತ ಇರುತ್ತೆ. ಡಿ ಎನ್ ಎ ನೀಲಿ ನಕ್ಷೆ ಇದ್ದಂಗೆ. ಇವಾಗ ಮನೆ ಕಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ ಹೇಳ್ರಿ, ಒಂದು ನೀಲಿ ನಕ್ಷೆ ಹಾಕೊತೀವಿ. ಇದು ಇಲ್ಲಿರಬೇಕು, ಇದು ಹೀಗಿರಬೇಕು, ಇಲ್ಲಿ ಮನೆ ಇರಬೇಕು, ಅಡುಗೆ ಮನೆ ಇರಬೇಕು ಅಂತ. ಆ ಥರ ಈ ಕಾರ್ಯಗಳನ್ನು ಈ ಕೋಶ ಏನಿರುತ್ತಲ್ಲ ಜೀವಕೋಶ, ಇದು ಕೆಲಸ ಮಾಡಬೇಕಂದ್ರೆ ಅದ್ರ ಪ್ರಕಾರ ಮಾಡುತ್ತೆ. ಇದು ನೀಲಿ ನಕ್ಷೆ ಏನು ಇರುತ್ತಲ್ಲ ಡಿ ಎನ್ ಎ ಅಂತ, ಅದ್ರ ಪ್ರಕಾರ ಇದು ಮಾಡ್ತಾ ಹೋಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ನಾ ಧ್ರುವ ಬಾಗಲಕೋಟೆಯಿಂದ ಮಾತಾಡ್ಲಿಕ್ಕತ್ತೀನಿ. ಧ್ರುವ ಬಾಗಲಕೋಟೆ ಅಂತ ಸರ್. ಹೇಳ್ರಿ ಹೇಳ್ರಿ, ಧ್ರುವ ಅವರು ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಜೆನೆಟಿಕ್ ಇಂಜಿನಿಯರಿಂಗ್ ಬಹಳ ಅಡ್ವಾನ್ಸ್ ಕಂಟ್ರಿದಾಗ ಇದೆ. ಈ ಡಿ ಎನ್ ಎ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಈಗ ಬರ್ತ್ ಡಿಫೆಕ್ಟ್ ಕರೆಕ್ಟ್ ಮಾಡಬಹುದೇನು? ಒಂದು. ಹೌದು. ಎರಡನೇ ಪ್ರಶ್ನೆ ಅಂದ್ರೆ, ಈ ಬೈ ಬರ್ತ್ ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಕ್ಯಾನ್ಸರ್ ಆಗೋ ಸೆಲ್ಸ್ ನಾವು ಡಿಸ್ಟ್ರಾಯ್ ಮಾಡಬಹುದು ಅಂತ ಅಮೆರಿಕಾದಾಗ ಮಾಡ್ಯಾರ. ಅಂದ್ರೆ ಬೈ ಬರ್ತ್ ಅದನ್ನ ಇದನ್ ಮಾಡುದು ಡಿಸ್ಟ್ರಾಯ್ ಮಾಡ್ಬಿಡುವಂತವ್ ಕ್ಯಾನ್ಸರ್ ಸೆಲ್ಸ್ ಆಗ್ತಾವ್ ಅಂತ ಗೊತ್ತಾಗ್ತಂತ ಅವನ್ ಮಾಡಬಹುದೇನತ್ತೆ. ಆಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದಾ ಡಿ ಎನ್ ಎ ಜೀನ್ಸ್? ಇಷ್ಟು ಪ್ರಶ್ನೆ ಡಾಕ್ಟರ್. ಧನ್ಯವಾದಗಳು ಸರ್. ಸೊ ಮೊದಲನೇ ಪ್ರಶ್ನೆ ನೀವು ಕೇಳಿದ್ರಿ, ಇದನ್ನ ನಾವು ಮೊದಲನೇ ಹುಟ್ಟೋದಕ್ಕಿಂತ ಮೊದಲೇ ಡಿಟೆಕ್ಟ್ ಮಾಡಬಹುದು. ಹೌದು ಸರ್, ನಾವು ಹುಟ್ಟೋದಕ್ಕಿಂತ ಮೊದಲೇ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾ ನಾವು ಇದನ್ನ ಪೂರ್ವಭಾವವಾಗಿ ನೋಡಿ, ನಾನು ಹೇಳಿದೆ, ನಾನು ಪೂರ್ವಭಾವಿಗಳನ್ನ ಕೆಲವೊಂದು ರೋಗಕ್ಕೆ ನಾವು ನಿರ್ಧರಿಸಬಹುದು ಅಂತಂದ್ಬಿಟ್ಟು ಅದು ಮಾಡ್ಬೋದು ಸರ್. ಅದಾದ್ಮೇಲೆ ಎರಡನೇದು ಹೇಳಿ. ಹಾಂ ಹೌದು ಸರ್, ಅದು ಎರಡನೇದು ಹೇಳಿದ್ರೆ. ಹಾಂ ಸರ್, ಅದೇನು ಇರುತ್ತಲ್ಲ ಜೀನ್ ಡಿಫೆಕ್ಟ್ ಆಗಿರುತ್ತೆ ಸರ್, ಜೀನ್ ಏನೇನು ಚೇಂಜ್ ಆಗಿರುತ್ತೆ, ಆ ಮ್ಯೂಟೇಷನ್ ಆಗಿದ್ದನ್ನು ಅದನ್ನು ಕರೆಕ್ಟ್ ಮಾಡ್ತಾರೆ. ಎ ಇದ್ದು ಮತ್ತು ಟಿ ಅಂತ ಮಾಡ್ತಾರೆ, ಬೇರೆ ಯಾವುದು ಕರೆಕ್ಟ್ ಇರುತ್ತೆ ಅದ್ರ ಪ್ರಕಾರ ಮಾಡ್ತಾರೆ. ಆಮೇಲೆ ಎರಡನೇದು ಕೇಳಿದ್ರೆ ಸರ್, ಹುಟ್ಟಿದಾಗ ಜೀನ್ಸ್ ಯಾವ ಡಿಫೆಕ್ಟ್ ಕ್ಯಾನ್ಸರ್ ಜೀನ್ಸ್ ಆಗ್ತಾರಲ್ಲ ಅವ್ನು ಡಿಸ್ಟ್ರಾಯ್ ಮಾಡಿಬಿಡ್ತಾರಂತ ಅಮೆರಿಕಾದಾಗ ಮಾಡ್ತಾರೆ, ಹುಟ್ಟಿದ್ಕೊಳ್ಳಿ ಅವನ್ನ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಸರ್, ಕ್ರಿಸ್ಪಾರ್ ಟೆಕ್ನಾಲಜಿ ಅಂತ ಬಂದಿದೆ ಸರ್ ಇತ್ತೀಚಿನ ದಿನದಲ್ಲಿ, ಕ್ರಿಸ್ಪಾರ್ ಜೀನ್ ಟೆಕ್ನಾಲಜಿ ಅಂತ. ಸೊ ಈ ವಿಷಯದ ಬಯೋಪ್ಸಿ ಬಹಳ ಇಂಪಾರ್ಟೆಂಟ್ ಸರ್, ಬಯೋಪ್ಸಿ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ ಸರ್? ಬಯೋಪ್ಸಿ ಕೆಲವೊಂದು ಟೆಸ್ಟ್ಗಳಿರ್ತವೆ ಸರ್, ನೀವು ಆಸ್ಪತ್ರೆಗೆ ಹೋದ್ರೆ ಅವ್ರ ಪ್ರಕಾರ ಏನೇನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್, ಗೊತ್ತಾಗಿ ನಾವು ಅದನ್ನು ಕರೆಕ್ಷನ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ನಾವು ಕ್ರಿಸ್ಪಾರ್ ಟೆಕ್ನಾಲಜಿ ಅಂತ ಇದೆ, ಅದನ್ನು ಕೂಡ ನಾವು ಮಾಡ್ಬೋದು ಸರ್. ಸರ್, ಇನ್ನೊಂದು ಎಲ್ಲರಿಗೂ ಒಂದು ಮೆಸೇಜ್ ಹೇಳ್ಬೇಕ್ರಿ, ಯಾವ ರಿಲೇಟಿವ್ ಮ್ಯಾರೇಜ್ ಆದ್ರೆ ಡಿ ಎನ್ ಎ ಎಷ್ಟು ಚಲೋ ಹೋಗುದಿಲ್ಲ, ಬರ್ತ್ ಡಿಫೆಕ್ಟ್ ಆಗ್ತಾವ ಅಂತ ಇದು ಒಂದು ಎಲ್ಲರಿಗೆ ಹೇಳ್ಬೇಕು. ರಿಲೇಟಿವ್ ಮ್ಯಾರೇಜ್ ಆಗ್ತಾರಲ್ಲ ಸರ್? ಹೌದು ಸರ್, ಡಿಫೆಕ್ಟಿವ್ ಜೀನ್ಸ್ ಹುಡ್ತಾವ್ರಿ ಸರ್ ಎಲ್ಲರಿಗೂ. ಹೌದು ಸರ್, ಹೌದು ಸರ್, ಹೌದು ಸರ್. ಒಳ್ಳೇದು ಧ್ರುವ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ, ಕೇಳಿ. ವೇಣುಗಳ ಪಾಟೀಲ್ ಸರ್, ರಾವಣ ಅಂತ. ಹೇಳ್ರಿ ಗೌಡ್ರೆ. ಸರ್, ಈಗ ನೀವು ಸಾಕಷ್ಟು ಮಾಹಿತಿ ಹೇಳಿದ್ರಿ ಸರ್ ಇದರಲ್ಲಿ ಪ್ರಾರಂಭದಲ್ಲಿ. ಹೌದು ಸರ್, ಹೇಳಿ. ಡಿ ಎನ್ ಎ ಅಂದ್ರೆ ಇದಕ್ಕೆ ಎಕ್ಸ್ಪೆನ್ಷನ್ ಇದೆಯಾ? ಇದು ಇಷ್ಟೇನಾ ಸರ್ ಕರೆಯೋದು? ಅದೇ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ ಸರ್ ಡಿ ಎನ್ ಎ ಅಂತಂದ್ರೆ ಸರ್. ಇದು ಸರ್ ಈಗ ಸ್ಟೆಮ್ ಸೆಲ್ಸ್ ಅಂಬಲಿಕಲ್ ಕಾರ್ಡ್ ಅಂತ ಬರ್ತದಲ್ಲ ಸರ್, ಇಲ್ಲಿ ಡಿ ಎನ್ ಎದ ಏನಾದ್ರು ಪಾತ್ರ ಇರ್ತದೆ? ಅದೇ ಸರ್, ಇವಾಗ ಕೆಲವೊಬ್ರು ನಮ್ಮ ಹಿಂದಿನ ಇವರು ಕೇಳಿದರು ಏನಂತಂದ್ರೆ, ನಾವು ಹುಟ್ಟೋದಕ್ಕಿಂತ ಮುಂಚೆ ಕೆಲವೊಂದು ರೋಗಗಳನ್ನು ನಾವು ಪತ್ತೆ ಮಾಡ್ಬೋದಾ ಅಥವಾ ಹುಟ್ಟಿದ ಮೇಲೆ ಮಾಡ್ಬೋದಾ ಅಂತ. ಈ ಹುಟ್ಟೋದಕ್ಕಿಂತ ಮುಂಚೆ ನಾವು ಏನು ಮಾಡ್ಬೋದು ಸರ್, ಈ ಫ್ಲೂಯಿಡನ್ನು ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡ್ಬೋದು ಸರ್, ಜೆನೆಟಿಕ್ ಟೆಸ್ಟ್. ಏನಾದರೂ ಜೀನ್ಸ್ ಡಿ ಎನ್ ಎಯಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ, ಇದ್ರೆ ಯಾವುದಿದೆ ಅದನ್ನ ಏನು ಕರೆಕ್ಷನ್ ಮಾಡ್ಬೋದಾ ಅಂತ ಅದನ್ನೆಲ್ಲ ನಾವು ತಿಳ್ಕೊಬೋದು ಸರ್. ಅಪರಾಧ ಕ್ಷೇತ್ರದಲ್ಲಿ ಅಥವಾ ಇನ್ನೊಂದು ಚಿಕಿತ್ಸಾ ಕ್ಷೇತ್ರದಲ್ಲಿ ಆಗ್ಲಿ ಸರ್, ಇದಕ್ಕೇನಾದ್ರು ಲೈಫ್ ಡ್ಯೂರೇಷನ್ ಇದೆಯಾ? ಮತ್ತೆ ಇದರಲ್ಲಿ ರೀಸೆಂಟ್ಲಿ ಏನಾದ್ರು ಇನ್ವೆನ್ಷನ್ ಏನೋ ಸ್ವಲ್ಪ ಕ್ವಿಕ್ ಆಗಿ ಏನಾದ್ರು ಆಗ್ತಾ ಇದಾವೇನ ಸರ್? ಅಲ್ಲ, ಡಿ ಎನ್ ಎ ಸರ್, ಈ ಪ್ರೋಟೀನ್ಸು ಮತ್ತೆ ಆರ್ ಎನ್ ಎ ಮತ್ತೆ ಡಿ ಎನ್ ಎ ಅಂತ ಎರಡು ಇವೆಲ್ಲ ಮೂಲ ವಸ್ತುಗಳು ಇರ್ತವೆ ಸರ್ ಈ ಕೋಶದಲ್ಲಿ. ಈ ಡಿ ಎನ್ ಎ ಸರ್ ಬೇರೆ ನಾವು ವಸ್ತುಗಳಕ್ಕಿಂತ ಜೈವಿಕ ವಸ್ತುಗಳಕ್ಕಿಂತ ಇದು ಸ್ಟೇಬಲ್ ಆಗಿರುತ್ತೆ ಸರ್. ಟೆಂಪರೇಚರ್ ಜಾಸ್ತಿ ಇದ್ರೂ ಆದ್ರೂ ಇದು ತಳ್ಕೊಳ್ಳುತ್ತೆ. ಸೊ ಎಷ್ಟೋ ದಿನಗಳಾದ್ರೂ ಈ ಡಿ ಎನ್ ಎ ತಗೊಂಡು ಮತ್ತೆ ನಾವು ಅದನ್ನ ಅದ್ರ ಮೇಲೆ ಸಂಶೋಧನೆ ಮಾಡಿ ಏನಾದರೂ ಅಪರಾಧ ಆಗಿದ್ರೆ ಆ ಥರ ಅಲ್ಲಿ ಕೂಡ ತಗೊಂಡು ಅದನ್ನ ಡಿ ಎನ್ ಎ ತಗೊಂಡು ನಾವು ಕಂಡುಹಿಡಿಬಹುದು ಸರ್. ಡಿ ಎನ್ ಎಗೆ ಆ ಶಕ್ತಿ ಇದೆ ಸರ್ ತಡ್ಕೊಳ್ಳೋದು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ನಮಸ್ಕಾರ, ಹೇಳ್ರಿ. ನಾವ್ರಿ ಹಳೆಬಳಿಯಿಂದ ಮಂಜುನಾಥ್ ನಾಳೆ ಅಂತ ಮಾತಾಡಿದ್ರೆ ಹೇಳ್ರಿ ಮಂಜುನಾಥ್ ಅವ್ರೆ. ಇವತ್ತು ನೋಡ್ರಿ, ಇವತ್ತು ನಾವು ಡಿ ಎನ್ ಎ ದಿನ ಅಂತ, ಡಿ ಎನ್ ಎ ದಿನದ ಮುಖ್ಯ ಏನಪ್ಪ ಅಂತ ಮಾತಾಡ್ತಾ ಇದ್ವಿ. ಇವಾಗ ನೋಡ್ರಿ, ಡಿ ಎನ್ ಎ ಮನುಷ್ಯ ಜೀವಕೋಶಗಳಿಂದ ಮಾಡಿರ್ತಾನ್ರಿ. ಅದ್ರ ಆ ಜೀವಕೋಶದಲ್ಲಿ ಡಿ ಎನ್ ಎ ಅಂತ ಇರುತ್ತೆ. ನೀಲಿ ನಕ್ಷೆ ಅಂತ ಹೇಳ್ತೀವಿ. ಇವಾಗ ಮನೆ ಕಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ ರೀ, ಒಂದು ನೀಲಿ ನಕ್ಷೆ ಹಾಕೊತೀವಿ, ಹೌದಿಲ್ಲ? ಅದ್ರ ಪ್ರಕಾರ ನಾವು ಕಟ್ಟುತ್ತಾ ಹೋಗ್ತೀವಿ. ಸೊ ಕೋಶಗಳು ಕೂಡ ಹಂಗೆ, ಈ ಡಿ ಎನ್ ಎ ಏನು ಹೇಳ್ತದ ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೋಂತ ಹೋಗುತ್ತೆ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಡಾಕ್ಟರ್, ಡಾಕ್ಟರ್ ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್. ಹೇಳ್ರಿ. ನಮಸ್ಕಾರ. ಈ ಪ್ರಾಣಿಗಳು ಡಿ ಎನ್ ಎ ಮತ್ತೆ ನಮ್ ಡಿ ಎನ್ ಎ ಡಿಫ್ರೆಂಟ್ ಆಗ್ತಾವಲ್ರಿ, ಅವು ಕ್ವಾಲಿಟಿ ಚೇಂಜ್ ಆಗ್ತಾವಲ್ಲ, ಆಮೇಲೆ ವನಸ್ಪತಿಗಳದ್ದು ಡಿ ಎನ್ ಎ ಇರ್ತಾವ, ಎಲ್ಲ ಚೇಂಜ್ ಆಗ್ತಾವಲ್ರಿ ಸರ್ ಡಾಕ್ಟರ್, ಇದೇ ಪ್ರಶ್ನೆ. ಹೌದು ಸರ್, ಹೌದು ಸರ್. ಯಾಕಂದ್ರೆ ನಮ್ಮ ಮನುಷ್ಯನಲ್ಲೇನೇ ಇರುತ್ತೆ ಚೇಂಜ್ ಇರುತ್ತೆ ಸರ್. ಈಗ ನಾವು ಇದ್ದೀವಿ, ನೀವು ಇದ್ದೀರಿ, ಬೇರೆಯವರು ಇದ್ದಾರೆ, ಅವರಲ್ಲೇ ನಮ್ಮಲ್ಲೇನೇ ಕೂಡ ಚೇಂಜಸ್ ಇರುತ್ತೆ ಸರ್, ಒಂದೇ ಇರಲ್ಲ. ಬಟ್ ಪ್ರಾಣಿಗಳಂದಮೇಲೆ ಸ್ವಲ್ಪ ನಮಗೆ ದೂರದ ಸಂಬಂಧಿಕರು ಅವರು, ಹತ್ತಿರದ ಸಂಬಂಧಿಕರು. ಸೊ ಹಿಂಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಚೇಂಜಸ್ ನಮಗೆ ಅಲ್ಲಿ ಇರುತ್ತೆ. ಈಗ ಮಂಕಿದ್ದು ನಮ್ಗೆ ಅವ್ರಿಗೆ ಸರ್, ಮಂಕಿದ್ದು ನಮ್ಗೆ ಅವ್ರಿಗೆ ಹೊಂದದು ಕಾಣಪ್ಪ, ಮಂಕಿ ನಮ್ಮ ಅವರೆಲ್ಲ ನಮ್ಮ ಹತ್ತಿರ ಹತ್ತಿರದ ಸಂಬಂಧಿಕರು, ಅಷ್ಟೇ ಅಷ್ಟು ಸೇಮ್ ಇರಲ್ಲ, ಬಟ್ ಹತ್ತಿರದ ಸಂಬಂಧಿಕರು ಅಷ್ಟೇ. ಎಸ್ ಸರ್. ರೀ, ಅದೇ ಹೋಮಿಯೋಪತಿ ಒಳಗೆ ಬೇರೆ ಬೇರೆ ಡಿಫ್ರೆನ್ಸ್ ಇದು ಇರ್ತಾವ ಅಂತ ಹೇಳಿ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್, ಹೋಮಿಯೋಪತಿ ಒಳಗೆ ಡಿ ಎನ್ ಎ ಚೇಂಜ್ ಇರ್ತಾವ ಅಂತ ಹೇಳ್ತಾರೆ. ಹೌದು ಸರ್. ಯಾಕೆ ಸರಿ ಸರ್, ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳ್ರಿ, ಯಾರು ಮಾತಾಡೋದು? ಶಿವಲಿಂಗಯ್ಯ ಹಿರೇಮಠ ಮಾತಾಡ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡ್ರಿ. ಹೇಳ್ರಿ ಶಿವಲಿಂಗಯ್ಯ. ಸರ್, ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ ಹಿರೇಮಠ ಸರ್, ಹೇಳ್ರಿ ಸರ್. ಅದು ವಿಶ್ವ ಡಿ ಎನ್ ಎ ಆರ್ ಎನ್ ಎ ಡೇ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ ಸರ್? ಅದನ್ನ ಸರ್ ಇವತ್ತಿನ ದಿನನೇ ಸರ್, ಇವತ್ತಿನ ದಿನನೇ ಡಿ ಎನ್ ಎ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಸೊ ಅದ್ರ ಸಂಬಂಧ ನಾವು ಈ ಡಿ ಎನ್ ಎ ಮನುಷ್ಯನಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಹೇಗೆ ಅದು ಮುಖ್ಯವಾಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತಾರೆ. ಕಾರಣ ಏನ್ ಅನ್ಬೋದ್ರು, ಏನದು ವಿಜ್ಞಾನ, ಆ ವಿಜ್ಞಾನ ಅರಣ್ಯ ಕಂಡುಹಿಡಿದಂತ ವಿಜ್ಞಾನ ಜನ್ಮ ದಿನ ಅನ್ಬೇಕ್ರು, ಏನ ಅರಣ್ಯ ಸಂಶೋಧನೆ ಮಾಡಿದ ದಿನ ಅನ್ಬೇಕ್ರು? ಇದು ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಎಂಬ ಇಬ್ಬರು ವಿಜ್ಞಾನಿಗಳಿದ್ರು. ಸೊ ಅವರು ಅವರು ಕಂಡುಹಿಡಿದ್ರು ಫಸ್ಟ್ ಮೊದಲನೇ ಸಮಯಕ್ಕೆ ಇದನ್ನ, ಡಿ ಎನ್ ಎ ಹೆಂಗಿರುತ್ತೆ, ಅದ್ರ ಸ್ಟ್ರಕ್ಚರ್ ಏನು ಅಂತ. ಸೊ ಕಂಡುಹಿಡಿದ್ರೆ ಅದ್ರ ನೆನಪಿಗೋಸ್ಕರ, ಮತ್ತು ಅದರ ಜೊತೆಗೆ ಮನುಷ್ಯನಲ್ಲಿ ಅಥವಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಇದು ಏನು ಪಾತ್ರ ವಹಿಸುತ್ತದೆ, ಇದ್ರ ಎಷ್ಟು ಬಹುಮುಖ್ಯ ಅಂತ ಅಂದ್ಬಿಟ್ಟು ಈ ವಿಷಯಗಳನ್ನ ಒಂದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ಮಾತಾಡ್ತೀವಿ. ಸರ್, ಮತ್ತು ಆರ್ ಎನ್ ಎನ್ ಎಲ್ಲಿ ಹೆಲ್ಪ್ ಮಾಡ್ಕೋತಾರೆ ಸರ್? ಸರ್, ಈಗ ನೋಡಿರಿ, ಪ್ರೋಟೀನ್ಸು, ಲಿಪಿಡ್ಸು ಮತ್ತು ಆರ್ ಎನ್ ಎನು ಇರ್ತವೆ. ಈ ಡಿ ಎನ್ ಎಯಿಂದ ಆರ್ ಎನ್ ಎ ಬರುತ್ತೆ. ಸೊ ಆರ್ ಎನ್ ಎಯಿಂದ ಮತ್ತೆ ಪ್ರೋಟೀನ್ಸ್ ಆಗುತ್ತೆ. ನಾ ಪ್ರೋಟೀನ್ಸಿಗೆ ಒಂದು ಉದಾಹರಣೆ ಕೊಟ್ಟೆ ನಿಮಗೆ, ಇನ್ಸುಲಿನ್ ಅಂತ. ಸೊ ಇನ್ಸುಲಿನ್ ಏನು ಮಾಡುತ್ತೆ, ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ನಮ್ಮ ರಕ್ತದಲ್ಲಿ. ಹಾಗಾದ್ರೆ ಆರ್ ಎನ್ ಎ ಮತ್ತು ಡಿ ಎನ್ ಎ ಒಂದೇನೇ ಎರಡು ಮುಖಗಳು ಅನ್ಬೋದಾ ಸರ್? ಹಾಂ, ಅನ್ಬೋದು. ಅನ್ಕಿನ ಆರ್ ಡಿ ಎನ್ ಎಂದೇ ಆರ್ ಎನ್ ಎ ಬಂದಿರುತ್ತೆ. ಡಿ ಎನ್ ಎಂದ್ರೆ ಆರ್ ಎನ್ ಎ ಬರ್ತಕ್ಕೆ, ಆರ್ ಎನ್ ಎಂದ್ರೆ ಡಿ ಎನ್ ಎ ಬರಂಗಿಲ್ಲ. ಇಲ್ಲ ಇಲ್ಲ, ಒಂದೇ ಮುಖ ಅಂತ ನಾವು ಹೇಳ್ಬೋದು. ಥ್ಯಾಂಕ್ಸ್ ರೀ ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಮಾಧ. ಎಸ್ ಡಿ ಎಂ ಆರೋಗ್ಯ ಸಮಾಧ. ನಾನು ಮಂಜುನಾಥ್ ನಾಡೇರ್ ಅಂತ ಮಾತಾಡೋದು. ಡಿ ಎನ್ ಎ ಬಗ್ಗೆ ಮಾಹಿತಿ ಬೇಕಾಯ್ತ್ರಿ ಇನ್ನೊಂದು ಸ್ವಲ್ಪ. ನಮ್ಗೆ ಹೇಳಿದ್ರಲ್ಲ, ಎಲ್ಲ ಮಾಹಿತಿ ಕೊಟ್ಟಿದಾರಲ್ಲ ಮಂಜುನಾಥ್ ಅವರೇ. ಅಲ್ಲ, ಈಗ ಇನ್ನೊಂದು ಸ್ವಲ್ಪ ಅಲ್ಲ, ಏನ್ ಬೇಕಾಗಿತ್ತು ಹೇಳ್ರಿ ನಿಮಗೆ? ಈಗ ಪ್ರಶ್ನೆ ಕೇಳ್ರಿ, ಸರಿಯಾದ ಪ್ರಶ್ನೆ ಕೇಳ್ರಿ. ಡಿ ಎನ್ ಎ ಇಲ್ಲ ಅಂತ ನಡೆಯಂಗಿಲ್ಲ. ನೀವಾಗ ಡಿ ಎನ್ ಎ ಜೀವಕೋಶ ಇದು ಹೆಂಗದ ಅಂತ. ಹಾಂ, ಇವಾಗ ನಾನು ಹೇಳಿದ್ದಲ್ಲ ನಿಮಗೆ, ಡಿ ಎನ್ ಎ ಈಗ ನೀಲಿ ನಕ್ಷೆ. ಈಗ ಮನೆ ಕಟ್ಟಬೇಕಾದ್ರೆ ನೀವು ಏನು ಮಾಡ್ತೀರಿ, ನೀಲಿ ನಕ್ಷೆ ಹಾಕೊಂತೀರಿ. ಹೆಂಗೆ ಅಡಿಗೆ ಮನೆ ಎಲ್ಲಿ ಬರಬೇಕು, ನಾವು ಟಿ ವಿ ರೂಮ್ ಎಲ್ಲಿಡಬೇಕು, ಮಕ್ಕಳದು ಎಲ್ಲಿ ಮಕ್ಕೋಬೇಕಂತ, ಹೌದಿಲ್ಲ? ಅದ್ರ ಪ್ರಕಾರ ನೀವು ಮನೆ ಕಟ್ತೀರ. ಸೊ ಅದ್ರ ಥರನೇ ಜೀವ ಕೋಶ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಬ್ರು ಯಾರಾದರೂ ಹೇಳಬೇಕಲ್ಲ, ಈ ಥರ ಕೆಲಸ ಮಾಡ್ರಿ ಅಂತಂದ್ಬಿಟ್ಟು. ಸೊ ಅದು ಡಿ ಎನ್ ಎ ಹೇಳಿಕೊಡುತ್ತೆ, ಅದ್ರ ಪ್ರಕಾರ ಕೋಶ ಮಾಡ್ತಾ ಹೋಗುತ್ತೆ. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಹಲೋ. ಹಾಂ ಹೇಳ್ರಿ, ಯಾರು ಮಾತಾಡೋದು? ನಾನು ವಿಜಯಪುರ ಡಿಸ್ಟ್ರಿಕ್ ಇಂದ ವೀರಣ್ಣ ಅಂತ ಮಾತಾಡ್ತಿರೋದು. ಹೇಳ್ರಿ ವೀರಣ್ಣ ಅವ್ರೆ. ಹಾ ಸರ್, ಇದು ಡಿಎನ್ಎ ಕಣ್ಣಿನಲ್ಲಿ ಏನು ಪಾತ್ರ ವಹಿಸುತ್ತೆ ಅಂತ ಮಾಹಿತಿ ಕೇಳ್ತಿದ್ದೀನಿ ನಾನು ಕಣ್ಣಿನ ಇದರಲ್ಲಿ. ಅಥವಾ ಇದರಲ್ಲಿ ಕಾರ್ನಿಯರ್ ಅಲ್ಲಿ ಅಥವಾ ಈ ಕಣ್ಣಿನ ಚೆಹರೆಯಲ್ಲಿ ಏನಂತ ಮಾಹಿತಿ ಬೇಕಾಗಿತ್ತು. ಡಿಎನ್ಎ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಜೀವಕೋಶಗಳು ಡಿಎನ್ಎಯಿಂದನೇ, ಇದು ಜೀವಕೋಶಗಳಿಂದಲೇ ಮಾಡಲ್ಪಟ್ಟಿರ್ತವೆ. ಇವಾಗ ನಾ ಕಣ್ಣಿನಲ್ಲೂ ನಮ್ಮ ಜೀವಕೋಶ ಇದೆ. ಅಳವಳಿಕೆ ಇಂಜೆಕ್ಷನ್ ಕೊಡ್ತಿರ್ತಾರೆ, ಅದಕ್ಕೆ ಕೇಳಿದೆ ಅದು ಜೀವಕೋಶಗಳ ಇಂಜೆಕ್ಷನ್ ಇರ್ಬೋದು ಅಂತ ಅನಿಸ್ತಿದೆ. ಹೌದು, ಕೆಲವೊಂದು ಅದರಲ್ಲಿ ಫ್ಯಾಕ್ಟರ್ಸ್ ಇರ್ತವೆ. ಜೀವ ಸ್ಟೆಮ್ ಸೆಲ್ಸ್ ಅಂತ ಬರುತ್ತೆ, ಒಂದು ಸ್ಟೆಮ್ ಸೆಲ್ಸ್ ಅಂತ. ಒಂದು ಪಾಸಿಟಿವ್ ಅಂತ ಇಂಜೆಕ್ಷನ್ ಕೊಡ್ತಿದ್ರು, ಅದಕ್ಕೆ ಕೇಳಿದೆ ಆಂಟಿಸೆಪ್ಟಿಕ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಿದ್ರು. ಹೌದು, ಆಂಟಿಸೆಪ್ಟಿಕ್ ಅಂದರೆ ಯೂಶಲಿ ಆಂಟಿಬಯೋಟಿಕ್ಸ್ ಅವು ಕೊಡ್ತಾರೆ. ಕೆಲವೊಂದು ಸಲ ಏನು ಮಾಡುತ್ತೆ, ಈ ಕೋಶಗಳನ್ನು ಸ್ಟೆಮ್ ಸೆಲ್ಸ್ ಅಂತ ಬರುತ್ತಲ್ಲ, ಕೆಲವೊಂದು ಸ್ಟೆಮ್ ಸೆಲ್ಸನ್ನು ನಾವು ಇಂಜೆಕ್ಟ್ ಮಾಡ್ತೀವಿ. ಎಲ್ಲಿ ಕೆಲವೊಬ್ರಿಗೆ ಏನಾದರೂ ಕಣ್ಣಿನಲ್ಲಿ ಹಾನಿಯಾಗಿದ್ದರೆ ಅಥವಾ ಮೊಳಕಾಳಿನಲ್ಲಿ ಹಾನಿಯಾಗಿದ್ದರೆ ಅವಾಗ ಇಂಜೆಕ್ಟ್ ಮಾಡಿ ಅಲ್ಲಿ ಅವು ಕೆಲಸಗಳು ಮಾಡ್ತೇವೆ. ಅದ್ರ ಹೌದು. ಇನ್ನೊಂದು ಕೇಳಬೇಕಾಗಿತ್ತು ಸರ್, ಈ ಸದ್ಯಕ್ಕೆ ಒಂದೊಂದು ಜೀವಕೋಶಗಳು ಹಾನಿ ಮಾಡುತ್ತೆ, ಇನ್ನೊಂದು ಜೀವಕೋಶಗಳು ಜೀವ ಉಳಿಸುತ್ತೆ. ಆದರೆ ಕೆಲವೊಂದು ಇದರಲ್ಲಿ ಎರಡು ಥರ ಬರುತ್ತಲ್ಲ. ಯಾವ ಜೀವಕೋಶಗಳಲ್ಲ? ಹಾಂ ಅಲ್ಲ, ಜೀವಕೋಶಗಳಂದರೆ ಅವ್ರವ್ರ ಅವ ಅದ್ರ ಪ್ರಕಾರ ಅದಕ್ಕೆ ಏನು ಡಿ ಎನ್ ಎ ಹೇಳುತ್ತೆ ಭಿನ್ನ ಆಗ್ತದೆ. ಹಾಂ, ವ್ಯಕ್ತಿ ಒಂದು ಭಿನ್ನ ಒಂದೊಂದು ಏನು ಮಾಡುತ್ತೆ, ಬೇಕಾಗಿದ್ದು ಒಳ್ಳೇದಿರುತ್ತೆ, ಬೇಡಾಗಿದ್ದ ನಂತರ ಅದು ರೋಗ ಜಾಸ್ತಿ ಮಾಡುವಂಥ ಪರಿಸ್ಥಿತಿ ಮಾಡಿರುತ್ತೆ ಜೀವಕೋಶ ಅಂತ ಹೇಳ್ತಿದ್ದೀನಿ. ಅಲ್ಲ, ಕೆಲವೊಂದು ನಾವು ಜಂಕ್ ಡಿ ಎನ್ ಎ ಅಂತ ನಾನು ಹೇಳ್ತಾ ಇದ್ದೇನೆ. ಯಾವಾಗ ಜೀನ್ಸಲ್ಲಿ ಜಂಕ್ ಡಿ ಎನ್ ಎ ಅಂತ 97% ನಮಗೆ ಜಂಕ್ ಡಿ ಎನ್ ಎ ಇದೆ. ಅದು ನಮಗೆ ಇನ್ನೂ ನಿಖರವಾಗಿ ನಾವು ಕಂಡುಕೊಂಡೇ ಇಲ್ಲ ಆ ಜೀನ್ಸ್ಗಳು ಏನು ಮಾಡ್ತೇವೆ ಅಂತಂದ್ಬಿಟ್ಟು. ಅಲ್ಲ, ಇರ್ತವೆ ಕೆಲವೊಂದು ಈ ಕ್ಯಾನ್ಸರ್ ಕಾಸ್ ಮಾಡುವಂಥ ಜೀನ್ಸ್ಗಳೂ ಇರುತ್ತೆ ಮನುಷ್ಯನಲ್ಲಿ. ಮತ್ತೆ ಕ್ಯಾನ್ಸರ್ಗೆ ಕೆಲವೊಂದು ಡಿಎನ್ಎನೆ ಕೊಡ್ತಾರಂತ ತಿಳಿದಿನಿ ಸರ್. ಜೀವಕೋಶಗಳು ಕೊಟ್ಟರೆ ಒಂದೊಂದು ಕ್ಯಾನ್ಸರ್ಗಳು ಸಲೀಸಾಗಿ ಕಡಿಮೆ ಆಗುತ್ತೆ, ಒಂದೊಂದು ಜಾಸ್ತಿ ಇರುವಂಥದ್ದು ಕಡಿಮೆ ಆಗುತ್ತೆ ಅಂತ ಕೇಳ್ತಿದ್ದೀನಿ ಮಾಹಿತಿ. ಡಿಎನ್ಎ ಅಂದ್ರೆ ಏನು, ಕೋಶ ಕೊಡೋದಕ್ಕಿಂತಲೂ ಏನ್ ಮಾಡ್ತಾರೆ, ಡಿಎನ್ಎ ಎಲ್ಲಿ ತಪ್ಪಾಗಿರುತ್ತೆ ಅದನ್ನ ತಿದ್ದುತ್ತಾರೆ. ಕ್ರಿಸ್ಪಾರ್ ಟೆಕ್ನಾಲಜಿ ಅಂತ ಈ ತರ ಟೆಕ್ನಾಲಜೀಸ್ ಬಂದಿದ್ದಾವೆ. ಆ ಡಿಎನ್ಎ ತಪ್ಪಿರೋದನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಮಾಡಿರೋದ್ರಿಂದ ಆ ತರ ನಾವು ಯಾವೊಂದು ಕಾಯಿಲೆ ಇರುತ್ತೆ ಆ ಕಾಯಿಲೆಗಳನ್ನ ನಾವು ಸರಿಪಡಿಸ್ಕೋಬಹುದು. ಒಳ್ಳೆಯದು. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ತೆ ಡಾಕ್ಟರ್. ನಾ ಧ್ರುವ ಬಾಲ್ಕೊಂಡಿದ್ದೆ. ಇನ್ನೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಡಾಕ್ಟರ್ಗೆ. ಹಾ ನಮಸ್ಕಾರ, ಹೇಳ್ರಿ ಸರ್. ನಮಸ್ತೆ ಡಾಕ್ಟರ್. ಈಗ ಇನ್ಸುಲಿನ್ ಇರುತ್ತಲ್ಲ, ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅಲ್ಲ ಸರ್? ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲ, ಅದು ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ನಾವು ಏನು ಪ್ಯಾನ್ಕ್ರಿಯಾಸ್ ಇರುತ್ತಲ್ಲ ಅದನ್ನು ಪೂರ್ತಿ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗತ್ತೆ. ಸೊ ಬಟ್ ಕೆಲವೊಂದು ಸಲ ಕರೆಕ್ಷನ್ಸ್ ಮಾಡಿ ಕೂಡ ನಾವು ಅದನ್ನ ಮಾಡಬಹುದು. ಏನಾದ್ರು ಆಗಿದೆ, ಅಮೆರಿಕಾದಾಗ ಹಂದಿ ಹಾಕಿದ್ರಿ ಸರ್ ಪ್ಯಾನ್ಕ್ರಿಯಾಸ್? ಸಕ್ಸಸ್ಫುಲ್ ಆಗಿದೆ. ಹಾ, ಅದು ಹಾರ್ಟ್ ಇದು ಹಾಕಿದ್ರಿ? ಆ ಒಂದು ಹಾರ್ಟ್ ಏನ್ ಮಾಡಿದ್ರಿ, ಹಂದಿನ ಹಾರ್ಟ್ ಅದನ್ನ ತಯಾರಿ ಮಾಡಿ ಮನುಷ್ಯನಿಗೆ ಹಾಕಿದ್ರು. ಬಟ್ ಏನಂದ್ರೆ ಅವರು ಉಳಿಲಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಅವರು ತೀರ್ಕೊಂಡ್ರು. ಬಟ್ ಇದು ನಡೀತಾ ಇದೆ ಸಂಶೋಧನೆ. ಬ್ರೈನ್ ಟ್ರಾನ್ಸ್ಪ್ಲಾಂಟೇಷನ್ ಆಗುದಿಲ್ಲ ಸರ್? ಬ್ರೈನ್ ಅದು ಆಗುದಿಲ್ಲ. ಬ್ರೈನ್ ಇಲ್ಲಿವರೆಗೂ ಆಗಿಲ್ಲ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಹೇಳಿ, ಯಾರು ಮಾತಾಡುದು? ನಾನು ಶಿರೋಳದಿಂದ ನಿಯಮಿತ ಕೇಳುವ ಉದಯ ಟೇಲರ್ ಸರ. ಹೇಳ್ರಿ ಉದಯ್ ಸರ್. ಈಗ ಆನೆಗಳು ಅಂತಂದ್ರೆಲ್ಲ ಅದು ಏನು ನಾನ್ ತಿಳಿತಾ ಇಲ್ಲ, ಅದ್ರ ಬಗ್ಗೆ ಏನಾರು ಒಟ್ಟು ಹೇಳ್ತೀರಿ ನಮ್ಗೆ ವಿವರಣೆ? ಅಂದ್ರೆ ಡಿ ಎನ್ ಎ ಹಾನಿ ಮಾಡೋದು ಅಂತ ಅಂದ್ಬಿಟ್ಟ, ಅಥವಾ ಕ್ರೋಮೋಸೋಮ್ಸ್ ಗೆ ಹಾನಿ ಆಗದ, ಯಾವ್ದ್ರ ಬಗ್ಗೆ ಹೇಳ್ತೀರಿ? ಅಂದ್ರೆ ಏನು ಕಾಲು ಒಳಗಾಗ್ತಾವ ಅಂದ್ರೆ ಆಲಿಗಳ ಆನೆಗಳು ಅಂದ್ರೆ ಈಗ ನೀವು ಮಾತಾಡ್ತಾ ಇಲ್ಲ. ನಾನೇನಂತ ಇದ್ದೆ ಅಂದ್ರೆ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಈ ನ್ಯೂಕ್ಲಿಯಸ್ ಅಲ್ಲಿ. ಈ ಕ್ರೋಮೋಸೋಮ್ಸ್ ಕೆಲವೊಂದು ಸಲ ಹಾನಿ ಆಗುತ್ತೆ, ಅಂದ್ರೆ ಡ್ಯಾಮೇಜ್ ಆಗೋದ್ರಿಂದ ಸ್ವಲ್ಪ ಒಂದು ಪಾರ್ಟ್ ಕಿತ್ಕೊಂಡು ಹೋಗಿರುತ್ತೆ ಅಥವಾ ಏನಾದ್ರೂ ಮುರಿದೋಗಿದೆ ಅಲ್ಲಿ ಡಿ ಎನ್ ಎ ಕ್ರೋಮೋಸೋಮ್ಸ್ ಅಲ್ಲಿ. ಆವಾಗ ಕೆಲವೊಂದು ರೋಗಗಳು, ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ಸ್ ನಮಗೆ ಬರುತ್ತೆ. ಹಾ, ಕೆಲವೊಂದು ಭಾಳಷ್ಟು ಟೆಸ್ಟಿಂಗ್ ಲ್ಯಾಬೋರೇಟರಿ ಜೆನೆಟಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ನೀವು ಆಸ್ಪತ್ರೆಗೆ ಹೋದ್ರೆ ಅವರು ಹೇಳ್ತಾರೆ, ಅದ್ರ ಪ್ರಕಾರ ನೀವು ಮಾಡಿಸ್ಬೋದು. ನಮಸ್ಕಾರ. ಒಳ್ಳೇದು ಡಾಕ್ಟ್ರೆ, ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇವೆ, ಆದರೆ ಸಮಯ ಆಗ್ತಾ ಇದೆ. ಸೊ ಇಲ್ಲಿವರೆಗೆ ಡಿ ಎನ್ ಎ ದಿನದ ಪ್ರಾಮುಖ್ಯತೆ ವಿಷಯವಾಗಿ ಈ ಮಂಗಳವಾರ ಕಾರ್ಯಕ್ರಮ ನೀಡಿದಂಥವರು ಪ್ರೊಫೆಸರ್ ರೇಣುಕಾರಾಧ್ಯ ಕೆ ಮಠ್ ಅವರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ಆಸ್ಪತ್ರೆಯ ಯಾವುದೇ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477777. ಇನ್ನು 2321-0077. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ತಳಿಶಾಸ್ತ್ರ ಜೆನೆಟಿಕ್ಸ್ನ ಮೂಲ ಘಟಕ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಈ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿ. ಈ ವಾರದ ಬಹುಮಾನದ ಪ್ರಶ್ನೆ, ತಳಿಯಶಾಸ್ತ್ರ ಅಂದರೆ ಜೆನೆಟಿಕ್ಸ್ನ ಮೂಲ ಘಟಕ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 11/4/2023 ಕೇಳಿದ ಪ್ರಶ್ನೆ, ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆ